ಇದುವರೆಗೆ ಜನಪದ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಜಾಗೀರ ವೆಂಕಟಾಪುರ ಗ್ರಾಮದ ಶಣಪ್ಪ ಹಾಗೂ ಸಂಗಣಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ಮಧ್ಯೆ ನಡೆಯುವ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುವ ಏಷ್ಯಾ ಕಪ್ 2022 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುವುದು. 2020. ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ ಒಂತಿಗಿರುವಾಗ ಕುಂಟುನೆ ಪತ್ತೋರಿ ಬಂದ ಕನಸೆಲ್ಲ ನಿನ್ನದು ನಾನು ಅನುರಾಗಿ ನೀನೆ ನನಗಾಗಿ ಎನ್ನುವ ಭಾವನೆ ನನ್ನದು ಕಣ್ಣಿನಲ್ಲೇನೆ ಹೊಮ್ಮಿದೆ ಕೋಮಲ ಕೋರಿಕೆ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ ಸವಿಗನಸಿನ ಸಾಲೆ ನಿಂತಿದೆ ಅಂಗಡಿ ತೆರೆಯಲು ಗಮನ ಸನಿಹವೆ ನೀ ಬೇಕೆನ್ನುವ ಹಠವು ಹೆಚ್ಚಾಗಿದೆ ಈಗ ಚಂದನ ಒಪ್ಪಿಗೆ ಬೇಗೆಯು ಸಲ್ಲಾಪತಿ ಕರಾರಿನ ಸಣ್ಣ ಕೋಪಕ್ಕೂ ಬೇರೆ ಸುಖವಿದೆ ಹೃದಯದಲ್ಲಿ ಎಂದೆಂದಿಗೂ ಇರಲಿ ಹಸ್ತಾಕ್ಷರ ಬೇಗ ಮುಂದಲಿ ಮತ್ಸರ ಈ ಭೂಮಿಯ ಆಕಾಶಕ್ಕೆ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ ತೀರ ಬಳಿ ಬಂದ ನೀನು ನನಗೊಂದು ಸೋಜಿಗದಂತೆ ಕಾಣುವೆ ಇದೀಗ ಮೂಡಿಬಂದ ಗೀತೆ ಸವಾರಿ 2 ಚಿತ್ರದಿಂದ ಆರಿಸಲಾಗಿತ್ತು ಸಂತೋಷ್ ವೆಂಕಿ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮಣಿಕಂಠ್ ಕದರಿ ಅವರ ಸಂಗೀತವಿತ್ತು ಬರೆದು ಎದೆಯಲಿ ನೋವಿನ ಶಾಯರಿ

ಭಾವನೆ ಬಾಕಿ ಇದೆ. ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಕಣ್ಣುಗಳಿವೆ ಕತ್ತು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ ಬೆರಳುಗಳು ಸ್ಪರ್ಶ ಬಯಸುತ್ತಿವೆ ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ ಎಂತ ಬೇಗಾಯಿ ನಮಕ ಸೇರು ಸಲುವಾಗಿ ಎಲ್ಲ ಅತಿಯಾಗಿ ಮಾತಾಡಿವೆ ಯಾತಕ್ಕೆ ಈಗಾಗಿವೆ ಒಂದು ಮಳೆ ಬೆಳು ಒಂದು ಮಳೆ ಮೋಡ ನೆಟ್ಟ ಉಸಿರ ಬೆಳೆ ದೀಪ ಮಲಗುತ್ತಿದೆ ನೋಡಿ Oh God.